ಮಳೆ ನಿರೀಕ್ಷಿತ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನ್ನಭಾಗ್ಯ ಯೋಜನೆ ಅಕ್ಕಿ ಪೂರೈಕೆಗೆ ಕೇಂದ್ರಕ್ಕೆ ಮನವಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವಿದ್ಯುತ್ ದರ ಹೆಚ್ಚಳ, ಕೈಗಾರಿಕೋದ್ಯಮಿಗಳೊಂದಿಗೆ ನಾಳೆ ಮುಖ್ಯಮಂತ್ರಿ ಸಮಾಲೋಚನೆ. ಇದೇ 27ರಂದು ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ, ಡಿಕೆ ಶಿವಕುಮಾರ್. ರೈತರ ಆದಾಯ ದುಪ್ಪಟ್ಟುಗೊಳಿಸಲು ಕೇಂದ್ರದಿಂದ ಕ್ರಮ, ಶೋಭಾ ಕರಂದ್ಲಾಜೆ. ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ವಿಶ್ವದ ಜೀವ ವೈವಿಧ್ಯದ ಕುರಿತು ನಾವು ನಮ್ಮ ಅರಿವು ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ. ಭೂಮಿ, ಆಕಾಶ ಮತ್ತು ನೀರು, ಈ ಮೂರು ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ. ಸಮಯವಾಗಿದೆ 6:51. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಎನ್ಕೆ ಅಂದರೆ ನಾರಾಯಣ ಕುಲಕರ್ಣಿಯವರು ಬರೆದಿರುವ ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ. ಮಂಗಲದಾಯೇ ಪ್ರೇಮ ಮೂರುತಿಯೇ ನನಗೆ ಜನ್ಮವನೀತ ಜನನಿ ಭಾರತಿಯೇ ತಾಯೇ ಮಂಗಲದಾಯೇ ಪ್ರೇಮ ಮೂರುತಿಯೇ ನನಗೆ ಜನ್ಮವನೀತ ಜನನಿ ಭಾರತಿಯೇ ತಾಯೇ ಮಂಗಲದಾಯೇ ಪ್ರೇಮ ಮೂರುತಿಯೇ ನಿನ್ನಡಿಯಿರುವಲ್ಲಿ ನನ್ನ ಗುಡಿಯುದು ನಿನ್ನ ಪಾದದ ಗುಡಿಯು ನನ್ನ ಮುಡಿಯುದು ನಿನ್ನಡಿಯಿರುವಲ್ಲಿ ನನ್ನ ಗುಡಿ ಇವುರು ನಿನ್ನ ಪಾದದ ಹುಡಿಯು ನನ್ನ ಮುಡಿಗಿಬುದು ನಿನ್ನ ಗಡಿಯಿರುವಲ್ಲಿ ನನ್ನ ಗುಡಿ ಹುಲು ನಿನ್ನ ಪಾದದ ಹುಡಿಯು ನನ್ನ ಮುಡಿಗಿಬುದು ತಾಯೇ ಮಂಗಲದಾಯೇ ಪ್ರೇಮ ಮೂರುತಿಯೇ ತೋರುವುದು ನಮ್ಮ ಕರ್ಮವು ಒಂದೇ ಕಾಮ ತ್ಯಜಿಸುವುದು ನಮ್ಮ ಧರ್ಮವು ಒಂದೇ ದಯವ ತೋರುವುದು ನಮ್ಮ ಕರ್ಮವು ಒಂದೇ ಕಾಮ ತ್ಯಜಿಸುವುದು ನಮ್ಮ ಧರ್ಮವು ಒಂದೇ ದಯವ ತೋರುವುದು ನಮ್ಮ ಕರ್ಮವು ಒಂದೇ ಕಾಮ ತ್ಯಜಿಸುವುದು ತಾಯೇ ಮಂಗಲದಾಯೇ ಪ್ರೇಮ ಮೂರುತಿಯೇ ನಮ್ಮ ದೇವತೆಯೊಂದೆ ಪ್ರೇಮ ಮೂರುತಿಯು ನನಗೆ ಜನ್ಮವ ನೀತ ಜನನಿ ಭಾರತಿಯು ತಾಯಿ ಮಂಗಳದಾಯಿ ಪ್ರೇಮ ಮೂರುತಿಯೇ ನನಗೆ ಜನ್ಮವ ನೀತ ಜನನಿ ಭಾರತಿಯೇ ವೃಂದಗಾನದಲ್ಲಿ ಕೇಳಿ ಹೆಚ್ ಎಂ ರಂಗನಾಥ್ ಅವರು ಬರೆದಿರುವ ದೇಶಭಕ್ತಿ ಗೀತೆ. ನಾಡಿನ ಮಂಗಳ ಚಂದಿರ ತುಂಬಿ ಬೆಳಗಿ ಬರಲಿ, ಕಣ್ಣಿನ ಬೀಡಿನ ಅಂಗಳದಲ್ಲಿ ಬೆಳುದಿಂಗಳು ಚಿರವಿರಲಿ. ಕನ್ನಡ ನಾಡಿನ ಮಂಗಳ ಚಂದಿರ ತುಂಬಿ ಬೆಳಗಿ ಬರಲಿ, ಹೊನ್ನಿನ ಬೀಡಿನ ಅಂಗಳದಲ್ಲಿ ಬೆಳುದಿಂಗಳು ಚಿರವಿರಲಿ, ಬೆಳುದಿಂಗಳು ಚಿರವಿರಲಿ. ಭದ್ರೆ ಕಾವೇರಿ ಮಾತೆಯರು ತುಂಬಿ ಹರಿಯುತ್ತಿರಲಿ, ತುಂಗಭದ್ರೆ ಕಾವೇರಿ ಮಾತೆಯರು ತುಂಬಿ ಹರಿಯುತ್ತಿರಲಿ. ಹೊಂಗೆ ತಂಗದಿರ ಸುಂಪಿ ನೆಲೆ ನೆರಳಿ ನಿಂಪಿನಲೆಗಳಿರಲಿ, ಹೊಂಗೆ ತಂಗದಿರ ಸೊಂಪಿ ನೆಲೆ ನೆರಳಿ ನಿಂಪಿನಲೆಗಳಿರಲಿ. ಕನ್ನಡ ನಾಡಿನ ಮಂಗಳ ಚಂದಿರ ತುಂಬಿ ಬೆಳಗಿ ಬರಲಿ, ಹೊನ್ನಿನ ಬೀಡಿನ ಅಂಗಳದಲ್ಲಿ ಬೆಳುದಿಂಗಳು ಚಿರವಿರಲಿ, ಬೆಳುದಿಂಗಳು ಚಿರವಿರಲಿ. ಧಾರೆ ಝರಿ ಧವಳ ಮಾಲೆ ಸಹ್ಯಾದ್ರಿ ಮೇರು ಸಾಲು, ಧಾರೆ ಧಾರೆ ಝರಿ ಧವಳ ಮಾಲೆ ಸಹ್ಯಾದ್ರಿ ಮೇರು ಸಾಲು. ಗೇರು ಸೊಪ್ಪೆ ಜಲ ಜೀವ ಮೂಲ ಶ್ರೀಗಂಧದ ಮಲ ಜಾಲ, ಗೇರು ಸೊಪ್ಪೆ ಜಲ ಜೀವ ಮೂಲ ಶ್ರೀಗಂಧದ ಮಲ ಜಾಲ. ಕನ್ನಡ ನಾಡಿನ ಮಂಗಳ ಚಂದಿರ ತುಂಬಿ ಬೆಳಗಿ ಬರಲಿ, ಹನ್ನಿನ ಬೀಡಿನ ಅಂಗಳದಲ್ಲಿ ಬೆಳುದಿಂಗಳು ಚಿರವಿರಲಿ, ಬೆಳುದಿಂಗಳು ಚಿರವಿರಲಿ. ಮಲೆಯ ಬೀಡ ಕರುನಾಡ ಸೊಬಗ ಹಸಿರೆಲೆಯ ಪರದೆ ತೆರೆವ, ಮಲೆಯ ಬೀಡ ಕರುನಾಡ ಸೊಬಗ ಹಸಿರೆಲೆಯ ಪರದೆ ತೆರೆವ. ಶಿಲಾ ಬಾಲೆಯದ ಶಿಲ್ಪ ವೈಭವ ಬಾಹುಬಲಿಯು ಇರುವ, ಶಿಲಾ ಬಾಲೆಯರ ಶಿಲ್ಪ ವೈಭವ ಬಾಹುಬಲಿಯು ಇರುವ. ಕನ್ನಡ ನಾಡಿನ ಮಂಗಳ ಚಂದಿರ ತುಂಬಿ ಬೆಳಗಿ ಬರಲಿ, ಹೊನ್ನಿನ ಬೀಡಿನ ಅಂಗಳದಲ್ಲಿ ಬೆಳುದಿಂಗಳು ಚಿರವಿರಲಿ, ಬೆಳುದಿಂಗಳು ಚಿರವಿರಲಿ. ದೇವ ಪಂಪರನ್ನಾದಿ ಕವಿಗಳ ಕಾವ್ಯ ಕಲ್ಪನಾಥ, ದಿವ್ಯ ತಾರೆಗಳ ಹಾಲುದಾರಿಯ ಚಿರಂಜೀವಿ ಲೋಕ, ಜೀವ ಜೀವನ ನಾಡ ಪರಂಪರೆ ಇಹ ಪರಗತಿ ನೌಕ, ಜೀವ ಜೀವನ ನಾಡ ಪರಂಪರೆ ಇಹ ಪರಗತಿ ನೌಕ. ದೇವಿಗಿರಲಿ ಭುವನೇಶ್ವರಿ ಗೈಸಿರಿ ಅಮೃತ ಧಾರೆ ಜಳಕ, ದೇವಿಗಿರಲಿ ಭುವನೇಶ್ವರಿ ಗೈಸಿರಿ ಅಮೃತ ಧಾರೆ ಜಳಕ. ಕನ್ನಡ ನಾಡಿನ ಮಂಗಳ ಚಂದಿರ ತುಂಬಿ ಬೆಳಗಿ ಬರಲಿ, ಹೊನ್ನಿನ ಬೀಡಿನ ಅಂಗಳದಲ್ಲಿ ಬೆಳುದಿಂಗಳು ಚಿರವಿರಲಿ. ಕನ್ನಡ ನಾಡಿನ ಮಂಗಳ ಚಂದಿರ ತುಂಬಿ ಬೆಳಗಿ ಬರಲಿ,

ಅದೊಡನೆ ಮೊದಲಳಿದ್ದ ಸಂಗ ಹೋಯಿತೇ. ದೇಹದೊಡನೆ ಮೊದಲಳಿದ್ದ ಸಂಗ ಹೋಯಿತೇ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೆಬಿ ಪಾರಪ್ಪ ಮತ್ತು ಸಂಗಡಿಗರು ಹಾಡಿದ ಭಜನೆ ಪದವನ್ನ ಆಲಿಸಿದಿರಿ. ಮೆಕ್ಕೆಜೋಳಕ್ಕಾಗಿ ಅನೇಕ ಕಳೆ ನಾಶಕಗಳಿವೆ, ಯಾವ್ದನ್ ತಗೊಳ್ಳಿ? ಒಂದ್ ಮಾತು ಹೇಳು,